ಪರಮಾತ್ಮನನ್ನು ಕಾಣಬೇಕು ತಿಳ್ಕೋಬೇಕು ಅಂತಾದರೆ ನಮಗಿರ್ತಕ್ಕಂಥದ್ದು ಒಂದೇ ಒಂದು ಮಾರ್ಗ, ಶಾಸ್ತ್ರ ಯೋನಿತ್ವಾತ್ ಅಂತ ಬ್ರಹ್ಮಸೂತ್ರ ತಿಳುತ್ತೆ. ಶಾಸ್ತ್ರಗಳ ಮೂಲಕನೇ ನಾವು ಭಗವಂತನನ್ನು ತಿಳ್ಕೋಬೇಕು. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಂತ. ಎಲ್ಲಿ ಹುಡುಕಬೇಕು ಅಂದರೆ ಶ್ರುತಿ ಪುರಾಣ ಸಮೂಹದಳು ಅನಂತಾವೈ ವೇದಾಹ ಮುಂದೆ ಹೇಳ್ತಾರೆ. ಭಾರತ ಪ್ರತಿ ಪ್ರತಿ ಪದಗಳು ಅಂತ. ಭಾರತ ಅಂದರೆ ಮಹಾಭಾರತ. ಇಲ್ಲಿ ದಾಸರು ಮಹಾಭಾರತವನ್ನೇ ಯಾಕೆ ಹೇಳಿದ್ದಾರೆ ಅಂತ ಕೇಳಿದ್ರೆ, ಮಹಾಭಾರತ ವೇದಾದಿ ಸಕಲ ಶಾಸ್ತ್ರಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಸರ್ವೋತ್ಕೃಷ್ಟವಾದ ಶಾಸ್ತ್ರ. ಅದು ಸರ್ವತಾ ಗ್ರಾಹ್ಯ ಅನ್ನೋ ವಿಶೇಷ ಅಂಶವನ್ನು ದಾಸರು ನಮಗೆ ತಿಳಿಸ್ತಾರೆ. ಭಾರತಂ ಸರ್ವಶಾಸ್ತ್ರೇಶು ಅಂತ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ತಿಳಿಸಬೇಕಾದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಶಾಸ್ತ್ರ ಅಂತ. ಭಾಗವತ ಅನ್ನ ಪರಂ ಕಿಂಚಿತ್ ಅಂತ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಪ್ರಯೋಗವನ್ನು ಮಾಡ್ತಾರೆ. ಸಮುದ್ರದಲ್ಲಿ ಮೀನಿನಂತೆ ಸಂಚರಿಸೋರು ಅನ್ನೋ ಮೂಲಕ ಶಾಸ್ತ್ರ ಅನ್ನೋ ಸಮುದ್ರದಲ್ಲಿ ಲವಲವಿಕೆಯಿಂದ ನಿರಂತರವಾಗಿ ಗಾಢವಾಗಿ ಅಧ್ಯಯನವನ್ನು ಮಾಡಬೇಕು ಅಂತ ಕೂಡ ಸೂಚನೆಯನ್ನು ಮಾಡ್ತಾರೆ. ಶಾಸ್ತ್ರಾಧ್ಯಯನ ಶಾಸ್ತ್ರ ಶ್ರವಣಾದಿಗಳು ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದದ್ದು ಅಂತ ಈ ಮೂಲಕ ನಮಗೆ ತಿಳಿಸ್ತಾರೆ. ವೇದ ಶಾಸ್ತ್ರ ವಿನೋದೇನ ಪ್ರೀಣಯನ್ ಪುರುಷೋತ್ತಮಂ. ಆದ್ದರಿಂದ ಸದಾಕಾಲ ವೇದಾಂತಗಳ ಅಧ್ಯಯನದಲ್ಲೇ ಕೋವಿದರು ತಮ್ಮ ಜೀವನವನ್ನು ಕಾಲವನ್ನು ಕಳೀತಾರೆ, ಸದ್ವಿನಿಯೋಗವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಮಾಡಬೇಕು ಅಂತ. ಕಾಣುವ ಲವಲವಿಕೆಯಿಂದ ಶಾಸ್ತ್ರ ಅಧ್ಯಯನ ಅಥವಾ ಶ್ರವಣಾದಿಗಳು ಅದರ ಗುರಿ ಕೇವಲ ಪಾಂಡಿತ್ಯ ಅಥವಾ ಕೀರ್ತಿ ಪ್ರತಿಷ್ಠೆ ಇವುಗಳಿಗೆ ಆಗದೆ ಅಪರೋಕ್ಷ ಜ್ಞಾನದ ಮಹಾನ್ ಉದ್ದೇಶವನ್ನು ಹೊಂದಿರಬೇಕು ಅಂತ ನಮಗೆ ಸೂಚನೆಯನ್ನು ಮಾಡ್ತಾರೆ. ತತ್ವಜ್ಞಾನಾರ್ಥ ದರ್ಶನಂ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಾಗೆ ಗೀತಾ ಭಾಷೆಯಲ್ಲಿ ತತ್ವಜ್ಞಾನಾರ್ಥ ದರ್ಶನಂ ಅನ್ನೋದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಅಪರೋಕ್ಷ ಜ್ಞಾನಾರ್ಥಂ ಶಾಸ್ತ್ರ ದರ್ಶನಂ ಇತಿ. ಸಾರಸ್ವತ ಸಮುದ್ರ ಅಂದರೆ ಶಾಸ್ತ್ರ ಅನ್ನೋ ಸಮುದ್ರ. ಸರಸ್ವತಿ ತತ್ಸಂಬಂಧಿ ಸಾರಸ್ವತ. ಶಫರ ಅಂದರೆ ಹೆಣ್ಣು ಮೀನು. ಶಫರಿ ಅಂದರೆ ಭಗವಂತ ಒಬ್ಬನೇ ಸರ್ವತಂತ್ರ ಸ್ವತಂತ್ರ. ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರೂ ಕೂಡ ಅಸ್ವತಂತ್ರರು. ಹೀಗೆ ಮಹಾತ್ಮ ಜ್ಞಾನವನ್ನು ತಿಳ್ಕೊಂಡು ಭಕ್ತಿಪೂರ್ವಕವಾಗಿ ಭಗವಂತನನ್ನು ಸ್ಮರಣೆ ಮಾಡಿದರೆ ಅಂತಹ ನಿರ್ಮತ್ಸರರಾಗಿರ್ತಕ್ಕಂಥ ಭಕ್ತರ ಅವಸರಕ್ಕೆ ಅವರ ಸಂದರ್ಭಕ್ಕೆ ಗೋವು ಹೇಗೆ ಕರುವಿನ ಧ್ವನಿ ಕೇಳಿದ ತಕ್ಷಣ ಬರ್ತಾ ಇದೆಯೋ ಹಾಗೆ ನಮ್ಮನ್ನು ಬಂದು ಹರಿ ಬಂದೊದಗುವನು ನಿರ್ಮತ್ಸರರ ಬಳಿಗೆ ಅಂತ ತಿಳಿಸ್ತಾರೆ ಈ ಪದ್ಯದಲ್ಲಿ. ಮತ್ಸ್ಯಕೇತನ ಜನಕ ಹರಿಷಿ ವತ್ಸಲಾಂಚನ ನಿಜ ಶರಣ ಜನ ವತ್ಸಲ ವರಾರೋಹ ವೈಕುಂಠಾಲಯ ನಿವಾಸಿ ಚಿತ್ಸುಖಪ್ರದ ಸಲಹೆನಲು ಗೋವತ್ಸವ ಧ್ವನಿಗೊದಗುವ ತೆರದಿ ಪರಮೋತ್ಸವದಿ ಬಂದೊದಗುವನು ನಿರ್ಮತ್ಸರರ ಬಳಿಗೆ. ಮತ್ಸ್ಯಕೇತನ ಅಂದರೆ ಮತ್ಸ್ಯವನ್ನೇ ಧ್ವಜವಾಗಿ ಹೊಂದಿರತಕ್ಕಂಥವನು ಮನ್ಮಥ. ಮತ್ಸ್ಯಕೇತನ ಜನಕ ಅಂದರೆ ಪರಮಾತ್ಮ. ವರಾರೋಹ ಅಂದರೆ ವರನಾಗಿ ಸ್ವಾಮಿಯಾಗಿ ಶ್ರೇಷ್ಠನಾಗಿ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪರಮಾತ್ಮ ಪುರುಷೋತ್ತಮನಾದವನು ಭಗವಂತ. ಆದ್ದರಿಂದ ಅವನು ಭಕ್ತರಾಗ್ತಕ್ಕಂಥ ಕ್ಷರ ಅಕ್ಷರ ಪುರುಷರ ಬಳಿಗೆ ಸದಾ ಪ್ರೀತಿಯಿಂದ ಕರುವಿನ ಹತ್ರ ತಾಯಿ ಹಸು ಹೇಗೆ ಬರುತ್ತೋ ಹಾಗೆ ಬರ್ತಾನೆ. ಇಂತಹ ಪರಮಾತ್ಮ ವೈಕುಂಠಾಲಯ ನಿವಾಸಿ. ವೈಕುಂಠಾದಿ ಧಾಮತ್ರಯದಲ್ಲಿ ಮುಕ್ತರು ಸದಾ ಭಗವಂತನನ್ನು ಸ್ತೋತ್ರವನ್ನು ಮಾಡ್ತಾರೆ. ಹಿಂದಿನ ಪದ್ಯದಲ್ಲಿ ತಿಳಿಸ್ದಂಗೆ ಬಾಲ್ಯಾವಸ್ಥೆಯೇ ಅಲ್ಲದೆ ಸಂದರ್ಭದಲ್ಲಿ ತಾಯಿ ತಂದೆಗಳನ್ನು ಕಾರಣಾಂತರದಿಂದ ಆಗಲಿ ಬೇರೆ ಬೇರೆ ಮನೆಗಳಲ್ಲಿ ಆಳಾಗಿ ದುಡಿತಿರ್ತಕ್ಕಂಥ ಬಾಲಕನನ್ನು ನೋಡಿ ಜನರು ಅನಾದರದಿಂದ ಅವನನ್ನು ತತ್ಸಾರ ಭಾವದಿಂದ ನೋಡಿದಾಗ ಯಾರೋ ಆಪ್ತರೊಬ್ಬರು ಬಾಲಕನ ಮೇಲೆ ಕರುಣೆಯಿಂದ ಬಂದು ಹೇಳ್ತಾರೆ, ನೀನು ಸ್ವರೂಪ ನೋಡಿ ತುಂಬ ಚೆನ್ನಾಗಿದೆಯಾ, ಆದರೆ ಹಳೆಯದಾದ ಕೊಳೆಯಾಗಿರ್ತಕ್ಕಂಥ ಮಲಿನವಾದ ವಸ್ತ್ರವನ್ನು ಧಾರಣೆ ಮಾಡ್ಕೊಂಡಿದೆಯಾ, ಆದ್ದರಿಂದ ನಿನಗೆ ಎಲ್ಲರೂ ಕೂಡ ತಿರಸ್ಕಾರ ಭಾವದಿಂದ ನೋಡ್ತಾರೆ, ಅವಮಾನವನ್ನು ಮಾಡ್ತಾರೆ. ನಿನ್ನ ತಂದೆ ತಾಯಿಗಳು ನನಗೆ ಗೊತ್ತು, ಅವರು ಸಿರಿವಂತರೆ, ಆದ್ದರಿಂದ ನೀನು ಅವರನ್ನು ಹುಡುಕು. ಹೀಗೆ ಹೇಳಿದ ತಕ್ಷಣ ಆ ಬಾಲಕ ಆಪ್ತ ಹೇಳಿರ್ತಕ್ಕಂಥ ಲಕ್ಷಣಗಳಿಂದ ತಂದೆ ತಾಯಿಯನ್ನು ಹುಡುಕ್ಲಿಕ್ಕೆ ಅವತ್ತಿನಿಂದ ಪ್ರಯತ್ನವನ್ನು ಮಾಡ್ತಾನೆ. ಆರ್ತನಾಗಿ ದುಃಖದಿಂದ ಅಪ್ಪ ಅಮ್ಮನ ಹೆಸರನ್ನು ಹಿಡಿದು ಜೋರಾಗಿ ಗಟ್ಟಿಯಾಗಿ ಒದರ್ತಾನೆ, ಕರೀತಾನೆ. ತಂದೆ ತಾಯಿಗಳಾಗ ಓ ಈತ ನಮ್ಮ ಮಗುವೇ, ನಮ್ಮ ಕೂಸಿನ ಧ್ವನಿನೇ ಕೇಳ್ದಂಗಾಯ್ತಲ್ಲ ಅಂತ ಓಡೋಡಿ ಬಂದು ಬಾಲಕನ ಹಿಡಿದು ತಬ್ಬಿಕೊಂಡು ಅವನ ಹಳೆ ಉಡುಪನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ಹೊಸ ಉಡುಪನ್ನು ಅವನಿಗೆ ತೊಡಿಸಿ ಅವನ್ನು ಸಿಂಗಾರ ಮಾಡ್ತಾರೆ, ಅಲಂಕರಿಸ್ತಾರೆ. ಅದೇ ರೀತಿಯಾಗಿ ಅರ್ಥ ಅಥವಾ ಅರ್ಥಾದಿ ಅರ್ಥಾರ್ಥಿಯಾಗಿರ್ತಕ್ಕಂಥ ಭಕ್ತ ಕರ್ಮವಶದಿಂದ ಹೀನ ಯೋನಿಗಳಲ್ಲಿ, ಜ್ಞಾನ ಸಾಧನಕ್ಕೆ ಯೋಗ್ಯ ಅಲ್ಲದೇ ಇರತಕ್ಕಂಥ ಯೋನಿಗಳಲ್ಲಿ ಜನಿಸಿ ದರಿದ್ರನಾಗಿ ಕಾರ್ಕೋಟಕ ಅನ್ನೋ ಸರ್ಪ ವಿಷದಿಂದ ನಳಚಕ್ರವರ್ತಿ ಯಾವ ರೀತಿ ಕುರೂಪಿ ಆದನೋ ಆ ರೀತಿಯಾಗಿ ಆದರೆ ಸುಂದರ ಚಿನ್ಮಯ ಸ್ವರೂಪ ಇದ್ದೂ ಕೂಡ ಸಂಸಾರ ಅನ್ನೋ ಮಹಾ ಉರಗ ಅದರ ವಿಷದಿಂದ ಕುರೂಪಿಯಾಗಿ ವೇದ ಭಾರತಾದಿ ವಚನಗಳಿಂದ ನನ್ನನ್ನು ಸ್ತೋತ್ರ ಮಾಡಿದ್ದಾನೆ. ಪಿತಾ ಮಾತಾ ಗುರುರ್ ಭ್ರಾತೃ ಸಖಾ ಬಂಧು ತ್ವಮೇವ ಮೇ ಸರ್ವಂ ತ್ವಮೇವ ಲಕ್ಷ್ಮೀಶ ನಜಾನೆ ತ್ವಂ ವಿನಾ ಪರಂ, ನಿನ್ನನ್ನು ಬಿಟ್ಟರೆ ನಂಗೆ ಬೇರೆ ಯಾರೂ ಗೊತ್ತಿಲ್ಲ. ದುಸ್ಮೃತಿಂ ಹರ ದೂರಾನ್ಮೇ ವಿಸ್ಮೃತಿಂ ತೇ ವಿಲೋಪಯ. ವೆಂಕಟೇಶ ಮಹಾತ್ಮೆ ಆದಿತ್ಯ ಪುರಾಣ ಅಂತರ್ಗತ ಅಲ್ಲಿ ದೇವಶರ್ಮ ಈ ರೀತಿಯಾಗಿ ಸ್ತೋತ್ರ ಮಾಡ್ತಾನೆ. ಪಿತಾ ಮಾತಾ ಗುರುರ್ ಭ್ರಾತ, ತಂದೆ ತಾಯಿ ಗುರು ಸಖ ಬಂಧು ಎಲ್ಲವೂ ಕೂಡ ನೀನೇ ನನಗೆ. ಸರ್ವಂ ತ್ವಮೇವ, ನಿನ್ನನ್ನು ಬಿಟ್ಟರೆ ನಂಗೆ ಬೇರೆ ಯಾರೂ ಇಲ್ಲ. ನಜಾನೆ ನಜಾನೆ ತ್ವಂ ವಿನಾ ಪರಂ, ನಿನ್ನನ್ನು ಬಿಟ್ಟರೆ ನಿಂಗಿನ ಯಾರು ಗೊತ್ತೇ ಇಲ್ಲ, ಪರಿಚಯವೇ ಇಲ್ಲ. ದುಸ್ಮೃತಿ ಹರ ದೂರ ಅನ್ವೇ, ನನ್ನ ದುಷ್ಟ ಸ್ಮರಣೆಗಳನ್ನೆಲ್ಲ ದೂರ ಮಾಡು. ವಿಸ್ಮೃತಿಂತೆ ವಿಲೋಪಯ, ನಾನು ಇದುವರೆಗೆ ನಿನ್ನನ್ನು ವಿಸ್ಮರಣೆ ಮಾಡಿದ್ದೆ, ಈಗ ನನಗೆ ಅದನ್ನೆಲ್ಲ ನಾಶ ಮಾಡಿ ನಿನ್ನ ಸ್ಮರಣೆ ಬರುವಂತೆ ನನಗೆ ಅನುಗ್ರಹ ಮಾಡು ಅಂತ ಹೀಗೆ ಜಿಜ್ಞಾಸು ಆಗಿರ್ತಕ್ಕಂಥವನು ಶಾಸ್ತ್ರ ಸಮುದ್ರದಲ್ಲಿ ಮೀನಿನಂತ ಸದಾ ಕಾಲ ಚೈತನ್ಯದಿಂದ ಸುತ್ತಾ ಇರ್ತಾನೆ. ಭಗವಂತ ಆ ಸಂದರ್ಭದಲ್ಲಿ ಗೋವು ಹೇಗೆ ತನ್ನ ಕರು ಕೂಗಿದ ತಕ್ಷಣ ಎಲ್ಲೋ ಇದ್ದರೂ ಓಡ ಬರುತ್ತೆ, ಬಂದು ಬಿಗಿದಪ್ಪಿಕೊಂಡು ಅದಕ್ಕೆ ಸಾಂತ್ವನವನ್ನು ಮಾಡುತ್ತೋ ಆ ರೀತಿಯಾಗಿ ಭಗವಂತ ಬಂದು ಬಿಗಿದಪ್ಪಿ ಭಕ್ತರ ಈ ಬಾಹ್ಯ ಜಡ ಶರೀರವನ್ನು ಕಳೆದು ನೂತನವಾಗಿರ್ತಕ್ಕಂಥ ಚಿನ್ಮಯ ಶರೀರವನ್ನು ಅನ್ನೋ ಸಂಪತ್ತನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಭಗವಂತ. ಪರಮಾತ್ಮ ಹೇಳೋದೇ ಅದನ್ನು, ನಾಹಂ ವಸಾಮಿ ವೈಕುಂಠೆ ನ ಯೋಗಿ ಹೃದಯ ನ ರವೌ ಮದ್ಭಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ. ನನ್ನ ಭಕ್ತರು ಎಲ್ಲಿ ಸ್ತೋತ್ರ ಮಾಡ್ತಾರೋ ಅಲ್ಲೇ ಇರ್ತೀನಿ ನಾನು ಅಂತ. ಅದಕ್ಕೆ ಭಕ್ತನಾದವನು ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಬಂದೊದಗುವನು ಅಂತ ಪುರಂದರದಾಸರು ತಿಳಿಸ್ತಾರೆ. ಆದ್ದರಿಂದ ಕೃಷ್ಣೋ ಮುಕ್ತೈರಿಜ್ಯತೆ ವೀತಮೋಹೈ, ವಿಧಿಬದ್ಧರಾದ ಸರ್ವ ಆಶ್ರಮ ವರ್ಣ ಅವರೆಲ್ಲರಿಂದನೂ ಕೂಡ ಸ್ತುತ್ಯನಾದವನು ಮುಕ್ತ ಅಮುಕ್ತರಿಂದ ಸದಾ ಯಜ್ಞಾದಿಗಳಿಂದ ಸ್ತೋತ್ರಾದಿಗಳಿಂದ ಆರಾಧಿತನಾದವನು ಭಗವಂತ. ಅದಕ್ಕೆ ಅವನು ಅಲ್ಲೇ ವಾಸ ಮಾಡ್ತಾನೆ, ವೈಕುಂಠಾಲಯ ನಿವಾಸಿ. ಆದ್ದರಿಂದ ಚಿನ್ಮಯವಾಗಿರ್ತಕ್ಕಂಥ ಸ್ವರೂಪ ಸುಖವನ್ನೇ ಕೊಡ್ತಾನೆ, ಸಂಪತ್ತನ್ನು ನೀಡ್ತಾನೆ, ತಂದೆ ತಾಯಿಗಳ ಲೋಕದಲ್ಲಿ ಕೊಡುವಂತಹ ಪ್ರೀತಿಯನ್ನು ಕೊಡ್ತಾನೆ. ಹೀಗೆ ಪರಮ ಆಪ್ತ ಅಂತಾದರೆ ಪರಮಾತ್ಮ ಮಾತ್ರ, ಅವನನ್ನು ಬಿಟ್ಟರೆ ಅವನಿಗಿಂತ ಆಪ್ತರಾದವರು ಜಗತ್ತಿನಲ್ಲಿ ಯಾರೂ ಅಲ್ಲ. ಈ ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟ ತಂದೆ ತಾಯಿಗಳು ಅಲ್ಲ, ಮಾತಾ ಪಿತೃಗಳು ಬಂಧು ಮಿತ್ರರು ಮತ್ತಾರೂ ಅಲ್ಲ, ತತ್ವಾಭಿಮಾನಿ ದೇವತೆಗಳೂ ಅಲ್ಲ. ಅಂದಮೇಲೆ ನಮಗೆ ಪರಮ ಆಪ್ತನಾಗಿ ನಿತ್ಯಾಭಿಯೋಗಿಯಾಗಿ ಎಲ್ಲ ಕಾಲದಲ್ಲೂ ನಮ್ಮ ಜೊತೆಗೆ ಇದ್ದು ನಮ್ಮನ್ನು ಸ್ತೋತ್ರವನ್ನು ಮಾಡಿಸ್ಕೊಂಡು ತಾನೇ ಅನಂತ ರೂಪಗಳಿಂದ ನಿಂತು ನಮ್ಮನ್ನು ಸ್ತುತಿ ಮಾಡುವಂಥ ಪ್ರೇರಣೆ ಮಾಡಿ ಆ ಸ್ತೋತ್ರವನ್ನು ತಾನೇ ಸಮರ್ಪಿಸಿಕೊಂಡು ಸ್ವೀಕರಿಸಿ ನಮ್ಮನ್ನು ಉದ್ಧಾರ ಮಾಡುವಂಥ ಒಬ್ಬನೇ ವ್ಯಕ್ತಿ ಅಂತಾದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅವನೇ. ಮತ್ಸ್ಯಕೇತನ ಚನಕ, ಮನ್ಮಥನಿಗೂ ತಂದೆಯಾಗಿರ್ತಕ್ಕಂಥ ಭಗವಂತ. ನೀನು ಮನ್ಮಥ ಅಂದರೆ ಕಾಮ, ನಮ್ಮ ಮನಸ್ಸು ಸಾತ್ವಿಕವಾಗಿರ್ತಕ್ಕಂಥ ಕಾಮಗಳಲ್ಲಿ ಪ್ರವೃತ್ತಿಯಾಗಲಿ, ಇನ್ನೂ ಹೆಚ್ಚೆಚ್ಚು ಸಾಧನೆ ಮಾಡಬೇಕು, ಜ್ಞಾನ ಸಂಪಾದನೆ ಮಾಡಬೇಕು. ಈ ರೀತಿಯಾಗಿ ಸಾಧನ ಪ್ರವೃತ್ತಿಯಲ್ಲಿ ಏನು ಅನುಕೂಲ ಆಗ್ತಾಯಿದೆಯೋ ಆ ರೀತಿಯಾಗಿರ್ತಕ್ಕಂಥ ಕಾಮನೆಯನ್ನು ಉಂಟು ಮಾಡು. ಸದ್ವಿಷಯಗಳಲ್ಲಿ ಕಾಮನೆ ಉಂಟಾದರೆ ಸ್ವರ್ಗಾದಿ ಲೋಕಗಳು ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷ ಪ್ರಾಪ್ತಿಯಾಗತ್ತೆ. ಅದೇ ದುಷ್ಟ ವಿಷಯಗಳಲ್ಲಿ ಕಾಮನೆ ಉಂಟಾದರೆ ನರಕ ಅಂಧಂತಮಸ್ಸಿಗೆ ಕಾರಣ ಆಗುತ್ತೆ. ಆದ್ದರಿಂದ ಹಾಗಾಗದೇ ಇದ್ದಂತೆ ಈ ರೀತಿಯಾಗಿ ನನ್ನನ್ನು ಅನುಗ್ರಹ ಮಾಡುವಂಥ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು ಅಂತ ಮಾರ್ಗದರ್ಶನವನ್ನು ಮಾಡ್ತಾರೆ.